ಶ್ವಾಸಕೋಶ ವಿಭಾಗದಲ್ಲಿ, ರೆಸ್ಪಿರೇಟರಿ ಮೆಡಿಸಿನ್ ವಿಭಾಗದಲ್ಲಿ SDM ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನು ಇಂದು ನಮ್ಮೆಲ್ಲರಿಗೆ ಬಹಳ ಮುಖ್ಯವಾದ ಉಸಿರಾಟದ ಕಾಯಿಲೆ COPD ಎಂಬ ಕಾಯಿಲೆ ಕುರಿತು ನಾನು ಮಾತನಾಡುತ್ತೇನೆ. COPD ಎಂದರೆ ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮರಿ ಡಿಸೀಸ್. ಇದು ಶ್ವಾಸಕೋಶದ ದೀರ್ಘಕಾಲದ ಉಸಿರಾಡಲು ತೊಂದರೆ ಉಂಟಾಗುವಂಥ ಕಾಯಿಲೆ. ಇದು ಸ್ಮೋಕಿಂಗ್ ಅಂದರೆ ಧೂಮ್ರಪಾನ, ಧೂಳು, ಹೊಗೆ ಇವುಗಳ ಸೇವನೆಯಿಂದ ನಮ್ಮ ಶ್ವಾಸಕೋಶಗಳಿಗೆ ಹಾನಿ ಮಾಡಿ ಬರುವಂಥ ಕಾಯಿಲೆ. ಜಗತ್ತಿನಲ್ಲಿ ಮಾರಣಾಂತಿಕ ಕಾಯಿಲೆಯಲ್ಲಿ ಇದು 4ನೇ ಸ್ಥಾನ ಹೊಂದಿದ್ದು, ನಮ್ಮ ಭಾರತ ದೇಶದಲ್ಲಿ ಇದು 3ನೇ ಸ್ಥಾನ ಹೊಂದಿದೆ. ಇದು ಹೆಚ್ಚಾಗಿ 50 ವರ್ಷ ಹಾಗೂ ಮೇಲ್ಪಟ್ಟವರ ಮಹಿಳೆಯರಿಗೆ ಮತ್ತು ಪುರುಷರಿಗಲ್ಲಿ ಕಂಡು ಬರುವಂಥ ಕಾಯಿಲೆ. ಮಹಿಳೆಯರ ಪುರುಷರಲ್ಲಿ ಅತಿ ಹೆಚ್ಚಾಗಿ ಕೇಳೋದಾದರೆ ಪುರುಷರಿಗೆ ಹೆಚ್ಚಾಗಿ ಸಾಮಾನ್ಯವಾಗಿ ಕಾಣುತ್ತದೆ. ಇವುಗಳಲ್ಲಿ ಈ ಕಾಯಿಲೆಯಲ್ಲಿ 2 ಬಗೆಗಳಿವೆ. ಒಂದು ಕ್ರೋನಿಕ್ ಬ್ರಾಂಕೈಟಿಸ್ ಮತ್ತು ಇನ್ನೊಂದು ಎಂಫೈಸಿಮಾ ವೆರೈಟಿ. ಕ್ರೋನಿಕ್ ಬ್ರಾಂಕೈಟಿಸ್ ಅಂದರೆ ಇವರಲ್ಲಿ ಅತಿ ಹೆಚ್ಚಾಗಿ ಕೆಮ್ಮು ಕಫ ಬರುವಂಥ ತೊಂದರೆ ಇರುತ್ತದೆ. ಇವರಲ್ಲಿ ಹೆಚ್ಚು ಕಡಿಮೆ ವರ್ಷದಲ್ಲಿ 2-3 ತಿಂಗಳಗಟ್ಟಲೆ ಕಾಯಿಲೆ ಕೆಮ್ಮು ಕಫ ಇರುತ್ತದೆ. ಎಂಫೈಸಿಮಾ ಅಂದರೆ ಇವರಲ್ಲಿ ಹೆಚ್ಚಾಗಿ ದಮ್ಮಿನ ತೊಂದರೆ ಕಾಣಿಸ್ಕೊಳ್ತದೆ. ಇವು ಕಾಯಿಲೆ ಬರಲು ಕಾರಣಗಳು ಏನಂದರೆ, ಅಂದರೆ ರಿಸ್ಕ್ ಫ್ಯಾಕ್ಟರ್ಸ್ಗಳು ಏನಪ್ಪ ಅಂದರೆ, ಮೊಟ್ಟ ಮೊದಲನೇದಾಗಿ ಧೂಮ್ರಪಾನ ಸೇವನೆ, ಬೀಡಿ ಸೇದುವುದು, ಸಿಗರೆಟ್ ಸೇದುವುದು ಮತ್ತು ಇತರ ರೀತಿಯಲ್ಲಿ ತಂಬಾಕು ಸೇವನೆಗಳಿಂದ ಈ ಕಾಯಿಲೆ ಬರುತ್ತದೆ. ಮತ್ತು ಬಯೋಮಾಸ್ ಎಕ್ಸ್ಪೋಜರ್ ಅಂತೀವಿ, ಅಂದರೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಅಡುಗೆ ಅನಿಲಾಗಿ ಕಟ್ಟಿಗೆ ಮತ್ತು ಸೌದೆ ಅನಿಲನ ಯೂಸ್ ಮಾಡ್ತೀವಿ. ಸೊ ಅದರಿಂದ ಬರುವ ಸುಟ್ಟ ಹೊಗೆಯಿಂದ ಸೇವನೆಯಿಂದ ಕೂಡ ಈ ಕಾಯಿಲೆ ಕೂಡ ಬರುತ್ತದೆ. ಮತ್ತು ಇಂಡಸ್ಟ್ರಿಯಲ್ ಪೊಲ್ಯೂಷನ್ ಅಂದರೆ ಕಾರ್ಖಾನೆಯಿಂದ ಬರುವಂಥ ಧೂಳಿನ ಸೇವನೆಯಿಂದ ಮತ್ತು ಏರ್ ಪೊಲ್ಯೂಷನ್, ಇವುಗಳು ಕೂಡ ಈ ಕಾರಣಗಳಿಗೆ ಬರುವ ಪ್ರಮುಖ ಕಾರಣಗಳು. ಮತ್ತು ಇದರ ರೋಗ ಲಕ್ಷಣದ ಸಿಂಪ್ಟಮ್ಸ್ಗಳೇನಪ್ಪ ಅಂದರೆ ಕೆಮ್ಮುವುದು, ಕಫ ಬರುವುದು, ಉಸಿರಾಡಲಿಕ್ಕೆ ತೊಂದರೆ ಆಗುವುದು, ಎದೆ ಬಿಗಿ ಅನಿಸುವುದು ಅಥವಾ ಉಸಿರಾಡಿದಾಗ ಸುಯಿ ಸುಯಿ ಅಂತ ಶಬ್ದ ಬರುವುದು, ಸುಸ್ತಾಗುವುದು. ಆರಂಭದಲ್ಲಿ ಈ ಕಾಯಿಲೆ ಸ್ವಲ್ಪ ಪ್ರಮಾಣದಲ್ಲಿ ತೊಂದರೆ ಮಾಡಬಹುದು. ಉದಾಹರಣೆಗಾಗಿ ಅತಿ ಹೆಚ್ಚು ಕೆಲಸ ಮಾಡಿದಾಗ, ಅತಿ ಹೆಚ್ಚು ವ್ಯಾಯಾಮ ಮಾಡಿದಾಗ ದಮ್ಮುಗಳು ಕಾಣಿಸ್ಕೊಳ್ಬೋದು. ಹಾಗೆ ಕಾಲ ಕಳೆದಂಗೆ ಈ ತೊಂದರೆಗಳು ತೀವ್ರ ಸ್ವರೂಪವಾಗಿ ಕಾಣಿಸ್ಕೊಳ್ಳಬಹುದು. ಉದಾಹರಣೆ ಅಂದರೆ ಕಾಲಿನಲ್ಲಿ ಊತ ಬರುವುದು, ಮಕ್ಕಬಾವು ಬರುವುದು, ಕುಂತಲ್ಲೇ ದಮ್ ಬರುವುದು, ಅಂದರೆ ಸಾಮಾನ್ಯ ಕೆಲಸ ಮಾಡಿಕೊಳ್ಳೋಕ್ಕೆ ಕಷ್ಟ ಆಗಬಹುದು, ಕೆಲವೊಬ್ಬರಲ್ಲಿ ಆಕ್ಸಿಜನ್ ಕೂಡ ಬೇಕಾಗಬಹುದು. ಸೊ ಈ ಕಾಯಿಲೆ ಪತ್ತೆ ಹಚ್ಚುವಿಕೆ ಹೇಗಂದರೆ, ಮೊದಲನೇದಾಗಿ ಆ ರೋಗದ ಗುಣಲಕ್ಷಣಗಳು ಅಂದರೆ ನಾನು ಹೇಳಿದ ಹಾಗೆ ಕೆಮ್ಮು, ಕಫ, ದಮ್ಮು ಮತ್ತು ಸ್ಪೈರೋಮೆಟ್ರಿ ಅಂತೀವಿ, ಅಂದರೆ ಶ್ವಾಸಕೋಶದ ಕಾರ್ಯಕ್ಷಮತೆಯ ಪರೀಕ್ಷೆ, ಅಂದರೆ ಲಂಗ್ ಕೆಪಾಸಿಟಿ ಎಷ್ಟಿದೆ ಅನ್ನೋದು ನೋಡ್ತೀವಿ. ಎಷ್ಟು ಪ್ರಮಾಣದಲ್ಲಿ ಶ್ವಾಸಕೋಶ ಡ್ಯಾಮೇಜ್ ಆಗಿದೆ ಎಂಬುದ್ರ ಬಗ್ಗೆ ನಾವು ಇದರಲ್ಲಿ ತಿಳ್ಕೋಬಹುದು. ಇನ್ನು ಕೆಲವು ವ್ಯಕ್ತಿಗಳಲ್ಲಿ ಎಕ್ಸ್ರೇ ಮತ್ತು CT ಸ್ಕ್ಯಾನ್ ಕೂಡ ಅವಶ್ಯಕತೆಯಾಗಿ ಬರಬಹುದು. ಇದು ಈ ಕಾಯಿಲೆಯ ಟ್ರೀಟ್ಮೆಂಟ್ಗಳು ಏನಪ್ಪ ಅಂತಂದರೆ, ಫಸ್ಟ್ನೇದಾಗಿ ನಾವು ಸ್ಮೋಕಿಂಗನ್ನು ಮಾಡೋದು ಬಿಡಬೇಕಾಗುತ್ತೆ, ಧೂಮ್ರಪಾನವನ್ನು ನಿಲ್ಲಿಸಬೇಕಾಗುತ್ತೆ. ಮತ್ತು ಆ ವ್ಯಕ್ತಿಯ ಗುಣಲಕ್ಷಣಗಳು ಮತ್ತು ತೊಂದರೆಗಳ ಮೇಲೆ ನಾವು ಕೆಲವೊಮ್ಮೆ ಇನ್ಹೇಲರ್ಸ್ಗಳು ಬೇಕಾಗ್ಬೋದು, ಮತ್ತು ಕೆಲವೊಮ್ಮೆ ಬ್ರೀತಿಂಗ್ ಎಕ್ಸಸೈಸ್ ಕೂಡ ಮಾಡಬೇಕಾಗುತ್ತೆ, ಉಸಿರಾಟದ ವ್ಯಾಯಾಮ ಕೂಡ ಮಾಡಬೇಕಾಗುತ್ತೆ. ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಅಂದರೆ ನಾವು ಡೈಲಿ ಸ್ವಲ್ಪ 45-1 ಗಂಟೆಗಳ ಕಾಲ ವ್ಯಾಯಾಮ ಮಾಡಬೇಕಾಗುತ್ತೆ, ಪೌಷ್ಟಿಕ ಆಹಾರ ಸೇವಿಸಬೇಕಾಗುತ್ತೆ. ಇನ್ನು ಕೆಲವು ಧೂಳು ಪ್ರದೇಶದಲ್ಲಿ ಕೆಲಸ ಮಾಡುವಾಗ ಮಾಸ್ಕನ್ನು ಧರಿಸಬೇಕಾಗುತ್ತೆ. ಮತ್ತು ಈ COPD ತೊಂದರೆ ಇರುವಂಥ ವ್ಯಕ್ತಿಗಳಲ್ಲಿ ಅತಿ ಹೆಚ್ಚಾಗಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಇವರಲ್ಲಿ ನಾವು ವ್ಯಾಕ್ಸಿನೇಷನ್ ಕೂಡ ಮಾಡಬಹುದು, ಎಸ್ಪೆಷಲಾಗಿ ಇನ್ಫ್ಲೂಯೆಂಜಾ ನೀಮೋಕೋಕಲ್ ವ್ಯಾಕ್ಸಿನ್ ಅಂತ ಹೇಳ್ತೀವಿ. ಸೊ ಈ ವ್ಯಾಕ್ಸಿನ್ ಮಾಡಿಸೋದ್ರಿಂದ ಈ ರೋಗದ ತೀವ್ರತೆ ಕೂಡ ಕಡಿಮೆ ಆಗಬಹುದು. ಸೊ ಇದು COPD ಬಗ್ಗೆ ಕಿರಿದ ಮಾಹಿತಿ. ಧನ್ಯವಾದಗಳು. ಆತ್ಮೀಯ ಕೇಳುಗರೆ, ಡಾಕ್ಟರ್ ಸಂದೇಶ್ ಅವರು ನಿಮಗೆ ಎಲ್ಲ ಮಾಹಿತಿಗಳನ್ನು ಕೊಟ್ಟರು. ಈಗ ನೇರವಾಗಿ ಡಾಕ್ಟರ್ಗೆ ನೀವು ಪ್ರಶ್ನೆಗಳನ್ನು ಕೇಳಿ ಉತ್ತರಗಳನ್ನು ಪಡ್ಕೊಳ್ಬಹುದು. ದೂರವಾಣಿ ಸಂಖ್ಯೆಗಳು ಈ ರೀತಿಯವ: 244-3414, 244-3415 ಹಾಗೂ 244-3416. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರಿಗೆ STD ಕೋಡ್ 0836. ಹಲೋ ಹಲೋ ಡಾಕ್ಟರ್. ನಮಸ್ತೆ ಸರ್. ನಮಸ್ತೆ, ನಮಸ್ಕಾರ ಡಾಕ್ಟರ್ಗೆ. ನಾನು ಧ್ರುವ ಅನಂತ ಬಾಲ್ಕುಟಿ ಮಾತಾಡ್ತಿರ್ತೀನಿ. ನಮಸ್ತೆ ಸರ್. 25 ರೋಡ್. ಎಸ್ ಸರ್. ಟ್ಯೂಬರ್ಕ್ಯುಲೋಸಿಸ್ ಬಂದು ರೆಸ್ಪಿರೇಟರಿ ಆರ್ಗನ್ಸ್ ಡ್ಯಾಮೇಜ್ ಮಾಡಬಹುದು. ಒಂದು ಇದು ನಿಜ ಏನ್ರಿ? ಎರಡನೇದಂದ್ರೆ ರೆಸ್ಪಿರೇಟರಿ ಆರ್ಗನ್ಸ್ ಇದಾದಾಗ ಆಂಟಿ ಹಿಸ್ಟಾಮಿನ್ ಹಿಸ್ಟೋಗ್ಲೋಬಿನ್ ಕೊಡ್ತಾರೆ. ಸರಿ. ಪ್ರಶ್ನೆ ಅಂದ್ರೆ ರೆಸ್ಪಿರೇಟರಿ ಆರ್ಗನ್ ಫಾರಿನ್ ಟ್ರಾನ್ಸ್ಪ್ಲಾಂಟ್ ಮಾಡಿಬಿಡ್ತಾರೆ ನಮ್ಮಲ್ಲಿ, ಆ ಪದ್ಧತಿ ಅದೇ ಕೇಳ್ಬೇಕಾಯ್ತು. ಅಂದರೆ ಹಿಸ್ಟಮಿನ್ ಕೊಡುವಂಥದ್ದು ಎಸ್ಪೆಷಲಿ ಅದರ ಸಿಒಪಿಡಿ ಜೊತೆ ಏನಾರ ಅಲರ್ಜಿ ತೊಂದರೆ ಇದ್ದರೆ, ಅಂದರೆ ಸಿಒಪಿಡಿ ಜೊತೆ ಅಸ್ತಮ ಗುಣಲಕ್ಷಣಗಳಿದ್ದಾಗ ಹಿಸ್ಟಮಿನ್ ಅವಶ್ಯಕತೆ ಬೇಕಾಗುತ್ತೆ. ಇನ್ನು ಟ್ರಾನ್ಸ್ಪ್ಲಾಂಟೇಷನ್ ಬೇಕಾದರೆ ಸೊ ಅದಕ್ಕೆ ಸೆಟ್ ಆಫ್ ಅದರದೇ ಸೆಟ್ ಆಫ್ ಕ್ರೈಟೀರಿಯಾಸ್ಗಳಿದ್ದಾವೆ. ಅದಕ್ಕೆ ಏಜ್ ಬೇಕಾಗುತ್ತೆ, ಸಿಒಪಿಡಿ ಅಂದರೆ ಶ್ವಾಸಕೋಶ ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಿದೆ ಅನ್ನೋದು ಬೇಕಾಗುತ್ತೆ. ಸೊ ಅದ್ರ ಜೊತೆಗೆ ಬೇರೆ ಆರ್ಗನ್ಸ್ಗಳು ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾವೆ ಅನ್ನೋದು ಬೇಕಾಗುತ್ತೆ. ಇವನ್ನೆಲ್ಲ ಕನ್ಸಿಡರ್ ಮಾಡಿಕೊಂಡು ಕೆಲವು ಕಡೆ ಟ್ರಾನ್ಸ್ಪ್ಲಾಂಟೇಷನ್ ಕೂಡ ಮಾಡ್ಬೋದು. ಹಲೋ ಹಲೋ, ಎಸ್ ಟಿ ಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ನಮಸ್ತೆ, ಸ್ವಲ್ಪ ಜೋರಾಗಿ ಮಾತಾಡ್ಬೇಕು ನೀವು. ಹಲೋ, ಹಾಂ, ನೀವು ಸ್ವಲ್ಪ ರೇಡಿಯೋ ಸೆಟ್ಟಿಂದ ದೂರ, ಸಿಗ್ನಲ್ ಸರಿ ಇರೋ ಕಡೆ ಬಂದ್ರೆ ಅನುಕೂಲ. ನಿಮ್ಮ ಹೆಸರು ಹೇಳ್ರಿ, ಎಲ್ಲಿಂದ ಕರೆ ಮಾಡ್ತೀರಿ? ನಿಮ್ಮ ಪ್ರಶ್ನೆ ಕೇಳ್ರಿ ಡಾಕ್ಟರ್ಗೆ. ಹಲೋ, ಹಾಂ ಸರ್, ನಮಸ್ತೆ ಸರ್, ಹೇಳಿ. ನಮಸ್ತೆ ಸರ್ ಡಾಕ್ಟರ್. ನಮಸ್ತೆ ಸರ್. ಇವಾಗ ಧೂಮಪಾನ ಅಂದ್ರೆ 85 ವರ್ಷ ಆದ ನಂತರ ಧೂಮಪಾನ ಮಾಡ್ತಾರಲ್ಲ ಸರ್, ಅದಕ್ಕೆ ವ್ಯಾಕ್ಸಿಜಿನ್ ಅಂತ ಹೇಳ್ತಾ ಇದ್ರಲ್ಲ, ಸರ್ ನಿಮ್ದು ಪ್ರಶ್ನೆ ಅರ್ಥ ಇಲ್ಲ. ಅಂದ್ರೆ 85 ವರ್ಷದವರು ಧೂಮಪಾನ ಮಾಡ್ತಾರ, ಅವ್ರಿಗೆ ವ್ಯಾಕ್ಸಿನ್ ಹಾಕ್ಸ್ಬೋದೇನು ಅನ್ನೋದು ನಿಮ್ ಪ್ರಶ್ನೆ? ಹಾಂ ಸರ್, ಈಗ ಧೂಮಪಾನ ಮಾಡ್ತಾರಂದ್ರೆ ಅವ್ರಿಗೆ ಸಿಒಪಿಡಿ ಬರುವಂಥ ರಿಸ್ಕ್ ಫ್ಯಾಕ್ಟರ್ಸ್ ಕೂಡ ಇದ್ದೇ ಇರುತ್ತೆ, ಮತ್ತು ಏಜ್ ಆಗಿರೋದ್ರಿಂದ ಅದ್ರ ಜೊತೆ ನಿಮೋನಿಯಾ ಕೂಡ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಇಂಥವರಲ್ಲಿ ವ್ಯಾಕ್ಸಿನೇಷನ್ ಆ್ಯಕ್ಚುಲಿ ಮಾಡಿಸೋದು ಬೆಟರ್ ಆ್ಯಕ್ಚುಲಿ. ಹಲೋ ಹಲೋ ಡಾಕ್ಟರ್, ನಮಸ್ತೆ ಸರ್. ಅಂದ್ರೆ ಅಸ್ತಾಲಿನ್ ಒಂದೇ ಇನ್ಹೇಲರ್ಸ್ ಇಲ್ಲ ಸರ್, ಇನ್ನು ಕೆಲವು ಇನ್ಹೇಲರ್ಸ್ಗಳಿದೆ. ಸೊ ಅದು ವ್ಯಕ್ತಿಗಳು ತೊಂದರೆ ಮತ್ತು ಅವ್ರಿಗಿರೋಂಥ ಕೋಮೋಬಿಟಿಸ್, ಅವ್ರ ಹಾರ್ಟಿನ ತೊಂದರೆ ಅಥವಾ ಬಿ ಪಿ ಶುಗರ್ ಏನಿದೆ ಅವುಗಳೆಲ್ಲ ಕನ್ಸಿಡರ್ ಮಾಡಿಕೊಂಡು ಬೇರೆ ಇನ್ಹೇಲರ್ಸ್ ಕೂಡ ಯೂಸ್ ಮಾಡ್ಬೋದು. ಅತಿ ಹೆಚ್ಚಿದ್ದಾಗೂ ಕೂಡ ಅಸ್ತಾಲಿನ್ ಇನ್ಹೇಲರ್ಸ್ ಕೂಡ ಯೂಸ್ ಮಾಡ್ಬೋದು. ಹಲೋ ಹಲೋ ಹಲೋ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತೀರಿ? ನೀವು ರೇಡಿಯೋ ಸೆಟ್ ಮುಂದಿಟ್ಕೊಂಡ್ರ ಅದರಿಂದ ದೂರ ಬರಬೇಕು. ಹಾ, ನಿಮ್ ಹೆಸರು ಹೇಳ್ರಿ, ಎಲ್ಲಿಂದ ಕರೆ ಮಾಡ್ತೀರಿ? ಮುರುಗಪ್ಪನವ್ರ, ನಿಮ್ ಪ್ರಶ್ನೆ ಕೇಳ್ರಿ. ಆತ್ಮೀಯ ಕೇಳುಗರಲ್ಲಿ ವಿನಂತಿ, ನೀವು ಕರೆ ಮಾಡಬೇಕಾರೆ ನಿಮ್ಮ ರೇಡಿಯೋ ಸೆಟ್ ನಿಮ್ಮಿಂದ ದೂರ ಇರಲಿ, ದೂರ ಬಂದು ಕರೆ ಮಾಡ್ರಿ, ಸ್ವಲ್ಪ ದೂರದಲ್ಲಿದ್ದರೆ ಅನುಕೂಲ. ಹಲೋ ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ, ತಮ್ಮ ಹೆಸರು? ಹೌದು, ಅವರು ಕೇಳುಗರು ತಮ್ಮಷ್ಟಕ್ಕೆ ತಾವ ಅರ್ಥ ಮಾಡ್ಕೋಬೇಕು ಈ ವಿಷಯಗಳನ್ನ. ನಿಮ್ಮ ಪ್ರಶ್ನೆ ಕೇಳ್ರಿ, ನಿಮ್ ಹೆಸರು ಹೇಳ್ರಿ, ಎಲ್ಲಿಂದ ಕರೆ ಮಾಡ್ತೀರಿ? ವಿಜಯಕುಮಾರ್ ಸ್ವಾಮಿಗಳು ಅಂತ ಮಾತಾಡಿದ್ರು. ಸುಮ್ಮನೆ ಫೋನ್ ಹಚ್ತಾರೆ ಇವ್ರ, ಇವ ಡ್ರೈವ್ ಅಂತ ಪದೇ ಪದೇ ಫೋನ್ ಮಾಡ್ತಾನವ್ರು, ಕಟ್ ಮಾಡ್ರಿ ಅವ್ನ ಫೋನ್. ಹಲೋ ಹಲೋ, ಎಸ್ ಟಿ ಎಂ ಆರೋಗ್ಯ ಸಂವಾದ. ನಮಸ್ಕಾರ ಮೇಡಮ್. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತೀರಿ? ನಾನು ನೈಮಿತ್ತ ಕೇಳುವಾಗ ಶಿರೋಳದಿಂದ ಉದಯ ಕೇಳರು ಮೇಡಮ್. ನಿಮ್ ಪ್ರಶ್ನೆ ಕೇಳ್ರಿ ಡಾಕ್ಟರ್. ಮೇಡಮ್, ಈಗ ವಯಸ್ಕರಲ್ಲಿ ಬರೋಕಿನ ಮುಂಚಕ ಈಗ ಮಕ್ಕಳಲ್ಲೇನ ಇದು ಕಾಣಿಸ್ಕೊಳತಾ ಇದೆಯಲ್ಲ, ಇದಕ್ಕೆ ಏನು ಕಾರಣ ಅಂತ? ಅಲ್ಲ, ಈ ಕಾಯಿಲೆ ಯೂಶಲಿ ಶ್ವಾಸಕೋಶದ ತೊಂದ್ರೆ ಏನು ಮಕ್ಕಳಲ್ಲೇನ ಬಹಳ ಕಾಣಿಸ್ತಾ ಇದೆ ಇಲ್ಲ ಏನು? ಓಕೆ, ಯೂಶಲಿ ಈ ಕಾಯಿಲೆ ಕಾಣಿಸ್ಕೊಳ್ಳೋದು 50 ವರ್ಷ ಸ್ವಲ್ಪ ಮೇಲ್ಪಟ್ಟವ್ರಿಗೆ. ಸೊ ಮಕ್ಕಳಲ್ಲಿ ಏನಾರ ಈ ಥರ ಕೆಮ್ಮು ದಮ್ಮು ತೊಂದರೆ ಏನಾರ ಇತ್ತಂದರೆ ಅವರು ಕೆಲವರಲ್ಲಿ ಅಸ್ತಮ ತೊಂದರೆ ಇರುತ್ತೆ, ಮತ್ತು ಇನ್ನು ಕೆಲವೊಬ್ಬರಿಗೆ ಬೇರೆ ಲಂಗ್ಸ್ ತೊಂದರೆ ಇರೋ ಕೂಡ ಚಾನ್ಸಸ್ ಇರುತ್ತೆ. ಅಂದರೆ ಈ ಸಿಒಪಿಡಿ ಅಂತಂದರೆ ಯೂಶಲಿ ಸ್ವಲ್ಪ ವಯಸ್ಕರಿಗೆ ಮತ್ತು ರಿಸ್ಕ್ ಫ್ಯಾಕ್ಟರ್ಸ್ ಇರಬೇಕು ಅವ್ರಿಗೆ, ಅಂದರೆ ಸ್ಮೋಕಿಂಗ್ ಆಗಿರ್ಬೋದು ಅಥವಾ ಪೊಲ್ಯೂಷನಲ್ಲಿ ಎಕ್ಸ್ಪೋಜರ್ ಆಗಿರ್ಬೋದು ಅಥವಾ ಧೂಮ್ರಪಾನ ಸೇವನೆಯಿಂದ ಈ ಥರದ್ರ ಇದ್ದವ್ರಿಗೆ ಈ ಕಾಯಿಲೆ ಕಾಣಿಸ್ಕೊಳ್ಳೋದು. ಏನು ಇದನ್ನು ಮಾಡಿರೋದಿಲ್ಲರಿ, ಯಾವುದು ಚಟಕ್ ಅಂಟಿಕೊಳ್ಳೋದಿಲ್ಲ ಅವರಿಗೆ ಕಾಣಿಸ್ತಾಯಿತಲ್ಲ, ಅದಕ್ಕೆ ಏನಾರ ಕಾರಣ ಹೇಳ್ತೀರಿ ನಮ್ಮ ಸರ್? ಅದೇ ಸರ್, ಅದೇ ಹೇಳಿದ್ದು. ಈಗ ಸಣ್ಣ ಮಕ್ಕಳಲ್ಲಿ ಕಾಣಿಸ್ಕೊಳ್ತದ ಅಂತಂದರೆ ಅದು ಕೆಲವೊಮ್ಮೆ ಅಸ್ತಮಾರ್ ಇರ್ಬೋದು ಅಥವಾ ನಿಮೋನಿಯಾ ಕೂಡ ಇರ್ಬೋದು. ಸೊ ಈ ಥರ ತೊಂದರೆಗಳು ಸಣ್ಣ ಮಕ್ಕಳಲ್ಲಿ ಕೂಡ ಸ್ವಲ್ಪ ಕಾಣಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಅದು ಎಲ್ಲ ಕಾಯಿಲೆ, ಎಲ್ಲ ಕೆಮ್ಮು ದಮ್ಮು ಕಾಯಿಲೆ ಸಿಒಪಿಡಿ ಆಗಿರೋಂಗಿಲ್ಲ, ಅದ್ರ ಬಿಟ್ಟು ಮತ್ತೆ ಬೇರೆ ಶ್ವಾಸಕೋಶದ ತೊಂದರೆಗಳು ಕೂಡ ಇರಬಹುದು. ಹಲೋ, ಎಸ್ಟಿಎಂ ಆರೋಗ್ಯ ಸಂವಾದ. ನಮಸ್ತೆ, ತಮ್ಮ ಹೆಸರು? ನಾವು ಬೆಳಗಾವಿಯಿಂದ ಶಿವಾನಂದ್ ಅಂತ ಹೇಳಿ ಮಾತಾಡಿದ್ರಿ. ಶಿವಾನಂದ್ ಅವರ ಪ್ರಶ್ನೆ ಕೇಳಿ. ನಮಸ್ಕಾರ ಡಾಕ್ಟರ್. ನಮಸ್ತೆ ಸರ್. ನಮಗೀಗ 54 kg ರೀ. ಎಸ್ ಸರ್. ಅದ ಏನಾಗತೈತ್ರಿ, ಈಗ ನಾವು ಸ್ವಲ್ಪ ತಂಪಿಗೆ ಹಿಂಗ ಧೂಳಿಗೆ ಹಿಂಗ ಸ್ವಲ್ಪ ಮುಗಿನಾಗ ಇದು ಸೀನ್ ಬರ್ತಾವ್ರಿ ಸರ್? ಹಾಂ ಸರ್. ಸೀನ್ ಬಂದಂಗ ಆಗಿ ಮುಗಿನೊಳಗ ನೀರ್ ಬರಕ್ ಸ್ಟಾರ್ಟ್ ಆಗ್ತೈತಿ. ಹಾಂ ಸರ್. ಲಕ್ಷಣ ಅಂದ್ರೆ ನಿಮಗೆ ಯೂಶಲಿ ಇರೋದ ಲಕ್ಷಣಗಳು ನೋಡಿದ್ರೆ ಅಲರ್ಜಿಕ್ ತೊಂದರೆ ಇದೆ ಸರ್ ನಿಮಗೆ. ಅಂದ್ರೆ ಎಸ್ಪೆಷಲ್ ಆಗಿ ತಂಪಾಗಿ ವಾತಾವರಣದಾಗ ನೆಗಡಿ ಕೆಮ್ಮು ಬರೋದು ಅಥವಾ ಉಸಿರಾಡ್ಲಿಕ್ಕೆ ತೊಂದರೆ ನೋಡ್ತಾ ಇದ್ರೆ ಅದು ಸ್ವಲ್ಪ ಅಸ್ತಮಾ ಅಥವಾ ಅಲರ್ಜಿ ತೊಂದರೆ ಇರೋ ಲಕ್ಷಣಗಳ ತರ ಕಾಣ್ತಾ ಇದೆ. ಸೊ ಅದು ಪರಿಹಾರ ಅಂದ್ರೆ ಸರ್, ಅದು ಅಲರ್ಜಿ ಎಷ್ಟು ಪ್ರಮಾಣದಲ್ಲಿ ಅದ ನೋಡ್ಬೇಕಿರತ್ತೆ, ಮತ್ತೆ ಎಷ್ಟು ಮಟ್ಟಿಗೆ ಸಿಂಪ್ಟಮ್ಸ್ ಇದೆ ಅಂತ ನೋಡ್ಬೇಕಿರತ್ತೆ. ಸೊ ಅದ್ರ ಮೇಲೆ ಕೆಲವೊಮ್ಮೆ ಇನ್ಹೇಲರ್ಸ್ ಅಥವಾ ಟ್ಯಾಬ್ಲೆಟ್ಸ್ಗಳು ಔಷಧಗಳು ಬೇಕಾಗ್ಬೋದು ಸರ್. ಅಂದ್ರೆ ಸರ್ ಅದು ನೋಡ್ಬೇಕು ಸರ್, ಅಂದ್ರೆ ಯಾವ ಪ್ರಮಾಣದಲ್ಲಿ ಇದೆ ಅಥವಾ ಎಷ್ಟು ತೀವ್ರತೆಯಲ್ಲಿದೆ ಅಂತ ನೋಡ್ಬೇಕು ಸರ್. ಸರ್, ಈಗ ನಮ್ಮ ದೇಶದೊಳಗ ಸಾಮಾನ್ಯ ಕಾರಣಗಳು ಈ COPD ಏನು ಅಂತ ಹೇಳ್ಬೋದಾ? ಹಾಂ ಮೇಡಮ್, ಈಗ ನಮ್ಮ ದೇಶದೊಳಗೆ ಅಂತಂದರೆ ಎಸ್ಪೆಷಲ್ ಆಗಿ BD ಸೇವನೆ ಭಾಳ ಮಾಡ್ತಾರೆ, ಸಿಗರೆಟ್ ಸ್ಮೋಕಿಂಗ್ ಕೂಡ ಭಾಳ ಮಾಡ್ತಾರೆ. ಇದು ಮೇಲ್ಸಲ್ಲಿ ಹೆಚ್ಚಾಗಿ ಇದು ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ. ಇನ್ನು ನಮ್ಮ ಫಿಮೇಲ್ಸ್ ಅಂದರೆ ಮಹಿಳೆಯರಲ್ಲಿ ಬಂದರೆ ಅಡುಗೆ ಏನಿಲ್ಲ ಅಂದರೆ ಕಟ್ಟಿಗೆ ಒಲೆ ಮತ್ತು ಸೌದೆ ಒಲೆಯನ್ನು ಯೂಸ್ ಮಾಡ್ತಾರೆ ಅಡುಗೆ ಮಾಡಲಿಕ್ಕೆ. ಸೊ ಆ ಕಟ್ಟಿಗೆ ಒಲೆಯಿಂದ ಬಂದಂಥ ಸುಟ್ಟ ಧೂಳು ಅಥವಾ ಹೊಗೆಯಿಂದ ದೀರ್ಘಕಾಲ ಸೇವನದಿಂದ ಕೂಡ COPD ಬರೋ ಚಾನ್ಸಸ್ ಇರುತ್ತೆ. ಹೆಣ್ಮಕ್ಳಲ್ಲಿ ಯೂಶಲಿ ಈ ಬಯೋಮಾಸ್ ಎಕ್ಸ್ಪೋಜರ್ ಅಂದರೆ ಸುಟ್ಟ ಅಡಿಗೆ ಎಣ್ಣೆ ಸೇವನೆಯಿಂದ ಕೂಡ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಹಲೋ, STM ಆರೋಗ್ಯ ಸಂವಾದ. ಹಲೋ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತೀರಿ? ಹಲೋ, STM ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ಹಾಂ ಸರ್, ನಮಸ್ತೆ ಸರ್. ನಮಸ್ತೆ ಸರ್. ಹಲೋ, STM ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ನಮಸ್ತೆ ಮೇಡಮ್. ನಮಸ್ತೆ, ತಮ್ಮ ಹೆಸರು? ಶಿವಲಿಂಗ. ಏನವ್ರ ಪ್ರಶ್ನೆ ಕೇಳ್ರಿ ಮೇಡಮ್. ಏನ್ ವಿಷಯ ಏನ್ರಿ ಮೇಡಮ್? ಸ್ವಲ್ಪ ಇವತ್ತಿನ ವಿಷಯ ದೀರ್ಘಕಾಲದ ಶ್ವಾಸಕೋಶದ ಕಾಯಿಲೆಗಳು, COPD ಅನ್ನೋದು. ಹಲೋ ಹಲೋ ಹಲೋ ಹಲೋ, ಆಕಾಶವಾಣಿ? ಹಾ ಹೌದು, ಆಕಾಶವಾಣಿ. ತಮ್ಮ ಹೆಸರು ಹೇಳ್ರಿ, ಎಲ್ಲಿಂದ ಫೋನ್ ಮಾಡ್ತೀರಿ ಮೇಡಮ್? ಅವರು ನಾವು 10th ತಾಲೂಕಿಂದ ತಮ್ಮಣ್ಣ ತಳವಾರ ಅಂತ ಮೇಡಮ್. ತಮ್ಮಣ್ಣವ್ರ ಪ್ರಶ್ನೆ ಕೇಳ್ರಿ. ಈ COPDಗೂ ಮತ್ತೆ ಆಸ್ಮಾಕ್ಕೂ ವ್ಯತ್ಯಾಸ ಏನು? ಎರಡು ಒಂದೇನ ಲಕ್ಷಣ ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ ಅಂದ್ರೆ ಇದು ವ್ಯಾಕ್ಸಿನ್ ಏನಾರು ಇದೆಯಾ ಇದಕ್ಕೆ? ಅದು ಯಾವಾಗ ಎಷ್ಟು ವರ್ಷಕ್ಕೆ ಒಂದ್ಸರಿ ತಗೋಬೇಕ ಏನು? ಮತ್ತೆ COPD ಬರದಂತೆ ಯಾವ ರೀತಿ ಕಾಪಾಡ್ಕೋಬೇಕು ಅನ್ನೋ ಉತ್ತರ ಹೇಳ. ಓಕೆ, ಮೊದಲನೇದಾಗಿ ನೀವು ಅಸ್ತಮಾ COPD ಎರಡು ಒಂದೇನ ಅಂತ ಕೇಳಿದ್ರಿ. ಯೂಶಲಿ ಅದು ಎರಡು ಸಪ್ರೇಟ್ ತೊಂದರೆ ಇರೋವಂಥದ್ದು. ಯೂಶಲಿ ಅಸ್ತಮಾ ಅಂತಂದರೆ ವಯಸ್ಕರಲ್ಲಿ ಕಾಣಿಸ್ಕೊಳ್ಳೋದು, ಮತ್ತು ಅವರಲ್ಲಿ ಸಿಂಪ್ಟಮ್ಸು ದೀರ್ಘಕಾಲದಲ್ಲಿರೋದಲ್ಲ, ಅಂದರೆ ಎಪಿಸೋಡಿಕ್ ಅಂತೀವಿ, ಅಂದರೆ ಆಗಾಗ ಸ್ವಲ್ಪ ಕೆಮ್ಮು ಬರುವಂಥದ್ದು, ಆಗಾಗ ಉಸಿರಾಡ್ಲಿಕ್ಕೆ ತೊಂದರೆ ಆಗುವಂಥದ್ದು ಅಥವಾ ವೀಸಿಂಗ್ ಬರುವಂಥದ್ದು. ಮತ್ತು ಈ ಕಾಯಿಲೆ ಯೂಶಲಿ ರಕ್ತಗತ ಒಳಗೆ ಬರೋ ಚಾನ್ಸಸ್ ಇರುತ್ತೆ. ಮತ್ತು ಇದು ಯೂಶಲಿ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಇರುತ್ತೆ, ಅಂದರೆ ಕೆಲವೊಬ್ಬರಿಗೆ ತಂಪಾದ ವಾತಾವರಣ ಅಥವಾ ತಂಪು ಕೆಲವೊಮ್ಮೆ ಧೂಳಿಂದ ಈ ಥರ ತೊಂದರೆಗಳಲ್ಲಿ ಈ ಥರ ವಾತಾವರಣದಲ್ಲಿ ಬರೋವಂಥ ಕಾಯಿಲೆ ಇದು ಅಸ್ತಮಾ. COPD ಅಂದರೆ ಇದು ದೀರ್ಘಕಾಲ, ಅಂದರೆ ಇದು ಸಿಂಪ್ಟಮ್ಸ್ ಒನ್ ಟೈಮ್ ಸ್ಟಾರ್ಟ್ ಆದರೆ ಅದು ದಿನ ಕಳೆದಂಗೆ ಹೆಚ್ಚಾಗೋ ಚಾನ್ಸಸ್ ಇರುತ್ತೆ. ಮತ್ತು ಅದ್ರ ಜೊತೆಗೆ ಕೆಲವು ರಿಸ್ಕ್ ಫ್ಯಾಕ್ಟರ್ಸ್ ಕೂಡ ಇರುತ್ತೆ, ಅಂದರೆ ತಂಬಾಕು ಸೇವನೆ ಈ ಥರ ರಿಸ್ಕ್ ಫ್ಯಾಕ್ಟರ್ಸ್ ಕೂಡ ಇರುತ್ತೆ. ಮತ್ತು ಇದು ವಯಸ್ಕರಲ್ಲಿ ಸ್ವಲ್ಪ ಕಾಣಿಸ್ಕೊಳ್ಳೋದು ಹೆಚ್ಚು. ಮತ್ತು ಇನ್ನು ನೀವು ವ್ಯಾಕ್ಸಿನ್ಸ್ ಬಗ್ಗೆ ಕೇಳಿದ್ರಿ, COPD ಅಲ್ಲಿ ಕೆಲವು ವ್ಯಾಕ್ಸಿನ್ಸ್ಗಳಿದೆ ಗೈಡ್ಲೈನ್ಸ್ ಪ್ರಕಾರ, ಎಸ್ಪೆಷಲ್ ಆಗಿ ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ಸ್ ಅಂತೀವಿ. ಸೊ ಅದು ವರ್ಷಕ್ಕೊಮ್ಮೆ ಕೂಡ ಮಾಡಿಸ್ಬೇಕಾಗತ್ತೆ. ಇನ್ನೊಂದು ನ್ಯೂಮೋಕೋಕಲ್ ವ್ಯಾಕ್ಸಿನ್ ಅಂತೀವಿ, ಅದು 62 ವರ್ಷದ ಮೇಲ್ಪಟ್ಟವರೆಗೆ ಮಾಡಿಸ್ಬೇಕಾಗತ್ತೆ. ಮತ್ತು ಇದ್ರ ಜೊತೆಗೆ ಇನ್ನೂ ಕೆಲವೊಂದು ವ್ಯಾಕ್ಸಿನ್ಸ್ಗಳಾದ DTaP, ಪರ್ಟುಸಿಸ್ ವ್ಯಾಕ್ಸಿನ್, ಹರ್ಪಿಸ್ ವ್ಯಾಕ್ಸಿನ್, ಈ ಥರ ಕೆಲವೊಂದು ವ್ಯಾಕ್ಸಿನ್ಸ್ಗಳು ಕೂಡ ಇದಾವೆ. ಡಾಕ್ಟ್ರ್, ಈಗ ಈ COPD ಕಾಯಿಲೆಯನ್ನು ಪತ್ತೆ ಹಚ್ಚೋದು ಏನು ಕಠಿಣವಾಗಿರ್ತದೋ ಸರಳ ಇರ್ತದೋ, ಏನ್ ಮಾಡಬೇಕು ಇದನ್ನ ಪತ್ತೆ ಹಚ್ಚಲಿಕ್ಕೆ? ಈ ಸಿಒಪಿಡಿ ರೆಕಗ್ನೈಸ್ ಮಾಡಲಿಕ್ಕೆ ಮೊದಲನೇದಾಗಿ ಏನಾಗಿ ರಿಸ್ಕ್ ಫ್ಯಾಕ್ಟರ್ಸ್ಗಳು ನೋಡ್ಬೇಕು ಮೇಡಮ್. ಆ ವ್ಯಕ್ತಿಯ ಚಟಗಳೇನು ಅಂದರೆ ಧೂಮ್ರಪಾನ ಇದನ್ನ ಅಥವಾ ಆ ವ್ಯಕ್ತಿ ಎಲ್ಲಿ ಕೆಲಸ ಮಾಡ್ತದನ ಅಥವಾ ಕಾರ್ಖಾನೆಯಲ್ಲಿ ಏನಾರ ಕೆಲಸ ಮಾಡ್ತಾರೆ ಅಥವಾ ಧೂಳಿನ ಪ್ರದೇಶದಲ್ಲಿ ಏನಾರ ಕೆಲಸ ಮಾಡ್ತಾರೆ, ಈ ಥರ ರಿಸ್ಕ್ ಫ್ಯಾಕ್ಟರ್ಸ್ ಕೂಡ ಫಸ್ಟ್ ನಾವು ಅಸೆಸ್ ಮಾಡಬೇಕಾಗತ್ತೆ. ಮತ್ತು ನಂತರದಾಗಿ ಅವ್ರಿಗೆ ಎಷ್ಟು ಪ್ರಮಾಣದಲ್ಲಿ ಸಿಂಪ್ಟಮ್ಸ್ ಇದೆ ನೋಡಬೇಕು. ಅಂದರೆ ಕೆಮ್ಮು ಜಾಸ್ತಿ ಇದೆಯೋ ಅಥವಾ ಕಫ ಜಾಸ್ತಿ ಬರುತ್ತೋ ಅಥವಾ ದಮ್ ತೊಂದರೆ ಹೆಚ್ಚದನೋ, ಈ ಥರ ಸಿಂಪ್ಟಮ್ಸ್ಗಳು ಕೂಡ ನಾವು ಅಸೆಸ್ ಮಾಡಬೇಕಾಗತ್ತೆ. ಇದ್ರ ಜೊತೆಗೆ ಸ್ಪೈರೋಮೆಟ್ರಿ ಅಂತೀವಿ, ಅಂದರೆ ಇದು ಒಂದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಸಿಂಪಲ್ಲಾಗಿ ಹೇಳಬೇಕಂದ್ರೆ. ಸೊ ಇದರಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಆ ವ್ಯಕ್ತಿಗೆ ಕಂಪ್ಯೂಟರಲ್ಲಿ ಕೊಳವೆ ಕೊಟ್ಟು ಜೋರಾಗಿ ಊದಲಿಕ್ಕೆ ಹೇಳ್ತೀವಿ. ಸೊ ಇದರಿಂದ ನಮಗೆ ಆ ವ್ಯಕ್ತಿಯ ಶ್ವಾಸಕೋಶ ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತದೆ, ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಆಗಿದೆ, ಎಷ್ಟರ ಮಟ್ಟಿಗೆ ನಾರ್ಮಲ್ ಅದ, ಇನ್ಹೇಲರ್ಸ್ ಕೊಟ್ಟರೆ ವರ್ಕ್ ಆಗುತ್ತೋ ಇಲ್ಲವೋ ಅನ್ನೋದು ಕೂಡ ನಾವು ಇದರಿಂದ ಪತ್ತೆ ಹಚ್ಬೋದು. ಮತ್ತು ಇನ್ನು ಕೆಲವೊಬ್ಬರಲ್ಲಿ ನಿಮೋನಿಯಾ ಅಥವಾ ಈ ಥರ ಏನಾರ ಇನ್ಫೆಕ್ಷನ್ ಆಗೋ ಚಾನ್ ಇದ್ರೆ ಎಕ್ಸ್ರೇ ಮತ್ತು ಕೆಲವೊಮ್ಮೆ ಸಿ ಟಿ ಸ್ಕ್ಯಾನ್ ಕೂಡ ಅವಶ್ಯಕತೆ ಬೇಕಾಗ್ಬೋದು. ಈ ಸ್ಪೈರೋಮೆಟ್ರಿ ಅಂತ ಹೆಸರು ಕೇಳಿದರೆ ಇದು ಬಹಳ ದುಬಾರಿ ಏನು ಚಿಕಿತ್ಸೆ ಅಂತ ಪರೀಕ್ಷೆ ಅಂತ ಅಂದ್ಕೊಳ್ತಾರೆ, ಇದು ಬಹಳ ಕೈಗೆಟಕೋದು ಅಂತ ನೀವು ಹೇಳ್ತಿದ್ರಿ, ಇದು ನಿಜ ಏನ್ರಿ ಸರ್? ಹೌದ್ರಿ ಮೇಡಮ್, ಇದು ಬಹಳ ದುಬಾರಿ ಅಂತ ಪರೀಕ್ಷೆ ಏನಲ್ಲ, ಇದು ಒಂದು ಬಹಳ ಸಿಂಪಲ್ ಪರೀಕ್ಷೆ. ಇದರಲ್ಲಿ ಚುಚ್ಚೋದು, ಬ್ಲಡ್ ತಗೊಳ್ಳೋದು ಆ ಥರ ಏನೂ ಇರೋದಿಲ್ಲ. ಜಸ್ಟ್ ಕಂಪ್ಯೂಟರ್ ಮೇಲೆ ಕುಂತು ನಾವು ಹೇಳಿದ ರೀತಿಯಲ್ಲಿ ಕೆಲವು ಊದ್ಬೇಕಿರುತ್ತೆ, ಉಸಿರು ಎಳ್ಕೊಳ್ಬೇಕಿರುತ್ತೆ, ಉಸಿರು ಬಿಡಬೇಕಿರುತ್ತೆ. ಸೊ ಈ ಥರ ಮಾಡಿಕೊಂಡು ನಾವು ಅದನ್ನು ಅವ್ರದ್ದೆಷ್ಟು ಲಂಗ್ಸ್ ಕೆಪಾಸಿಟಿ ಅನ್ನೋದನ್ನು ನೋಡಿಕೊಂಡು ಹೇಳ್ತೀವಿ. ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ ಹಲೋ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತೀರಿ? ಮೇಡಮ್ ಅವರ ನಾವು ಇಲ್ಲಿ ಬೆಂಗಳೂರಿನಿಂದ ಮಹಾಂತೇಶ್ ಕರಡ್ಕಲ್ ಅಂತ ಮಾತಾಡ್ತಿರೋದು ಮೇಡಮ್. ಅವರ ಮಹಾಂತೇಶ್ ಅವರ ಪ್ರಶ್ನೆ ಕೇಳ್ರಿ. ಮೇಡಮ್ ಅವರ ನಮ್ಮ ಹೆಸರು ಸಿಗ್ರಿ ಮೇಡಮ್ ಅವರ, ಯಾವಾಗ ಕೆಮ್ಮು ಇರ್ತದೆ ಮೇಡಮ್ ಅವರ? ಒಂದು ತಿಂಗಳ ಕಡಿಮೆ ಆದ್ರೆ ಒಂದು ತಿಂಗಳ ಮತ್ತೆ ಒಂದು ವಾರ ಕೆಮ್ಮು ಬರುತ್ತೆ ಮೇಡಮ್ ಅವರ, ಬಿಟ್ಟುಬಿಟ್ಟು. ಅದು ಯಾತಕ್ಕೋಸ್ಕರ ಒಂದು ತಿಂಗಳ ಬೇಜಿರ್ತಾರ್ರಿ, ಆಮೇಲೆ ಮತ್ತೆ ಒಂದು ವಾರ ಈ ತರ ಕೆಮ್ಮುತ್ತಿರ್ತಾರ್ರಿ ಯಾವಾಗಲೂ, ಅದಕ್ಕೆ ಏನ್ ಪ್ರಾಬ್ಲಮ್ ಅಂತ ಕೇಳ್ಬೇಕಾಯ್ತು. ಈಗ ಡಾಕ್ಟರ್ ಉತ್ತರ ಹೇಳ್ತಾರೆ. ಮಂತೇಶ್ ಅವರ, ಅಂದ್ರೆ ಬಿಟ್ಟು ಬಿಟ್ಟು ಕೆಮ್ಮು ಕಫ ಬರೋದು ಅಂತಂದ್ರೆ ಕೆಲವು ಟೈಮ್ ಸಿ ಓ ಪಿ ಡಿ ತೊಂದರೆನೂ ಕೂಡ ಆಗಿರುತ್ತೆ, ಕೆಲವು ಟೈಮ್ ಅಸ್ತಮ ಕೂಡ ಆಗಿರುತ್ತೆ. ಬರೀ ಈ ಕೆಮ್ಮು ಮತ್ತು ದಮ್ಮಿಂದ ಯಾವ ಕಾಯಿಲೆ ಅಂತ ಹೇಳೋದು ಕಷ್ಟ ಆಗುತ್ತೆ. ಅಂದರೆ ಕಂಪ್ಲೀಟಾಗಿ ನಾವು ಅಸೆಸ್ಮೆಂಟ್ ಮಾಡಬೇಕಾಗತ್ತೆ, ಅಂದರೆ ಯಾವ ಟೈಮ್ದಲ್ಲಿ ಕೆಮ್ಮು ಹೆಚ್ಚಾಗುತ್ತೆ, ಯಾವ ಕೆಮ್ಮು ಟೈಮ್ದಲ್ಲಿ ದಮ್ ಇರುತ್ತೆ, ಜೊತೆಗೆ ಮತ್ತೆ ಯಾವಾಗಲೂ ಬೇಸಿಗೆಯಲ್ಲೂ ಕೂಡ ಇರುತ್ತೆ ಸರ್, ಯಾವಾಗಲೂ ಇರುತ್ತೆ ಸರ್, ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಕೂಡ ಇರುತ್ತೆ ಸರ್, ಇದು ಅದಕ್ಕೆ ಕೇಳಬೇಕಾಯ್ತು. ಹಾಂ, ಸೊ ಇದರ ಜೊತೆಗೆ ಮತ್ತೆ ಅವ್ರಿಗೆ ಕೆಲವೊಂದು ಪರೀಕ್ಷೆ ಕೂಡ ಮಾಡಬೇಕಾಗಿರುತ್ತೆ. ನಾ ಹೇಳಿದಾಗ ಎಕ್ಸ್ರೇ ಮತ್ತು ಸ್ಪೈರೋಮೆಟ್ರಿ ಕೂಡ ಮಾಡಬೇಕಾಗಿರುತ್ತೆ, ಮತ್ತು ಅವ್ರನ್ನ ನಾವು ಎಕ್ಸಾಮಿನ್ ಕೂಡ ಮಾಡಬೇಕಾಗಿರುತ್ತೆ. ಅಂದರೆ ಅವ್ರದ್ದು ಲಂಗ್ಸ್ ಎಷ್ಟರ ಮಟ್ಟಿಗೆ ಕೆಲಸ ಇದೆ ಅಂತ, ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತದೆ ಅಂತೇಳಿ. ಸೊ ಇದರೆಲ್ಲ ನೋಡಿಕೊಂಡು ನಾವು ಅವ್ರಿಗೆ ಯಾವ ಕಾಯಿಲೆ ಇದೆ ಅಂತ ಹೇಳ್ಬೋದು. ಬರೀ ಕೆಮ್ಮು ದಮ್ಮು ಬಿಟ್ಟು ಬಿಟ್ಟು ಬರೋದ್ರಿಂದ ಸ್ವಲ್ಪ ಏನು ಕಾಯಿಲೆ ಅಂತ ಹೇಳೋದು ಕಷ್ಟ ಆಗುತ್ತೆ. ಆದ್ರೆ ಸರ್, ಈ ಟೈಮ್ ಇವಾಗ ನಾವು ಅವ್ರಿಗೆ ಈ ಊಟದಲ್ಲಿ ಏನಾದ್ರು ಮೊಸರು ಅದು ಏನಾದ್ರು ಬಳಸ್ಬೋದು ಸರ್? ಏನ್ ನಡೀತಾ ಇಲ್ಲ ಸರ್. ಅಂದ್ರೆ ಕೆಲವು ವ್ಯಕ್ತಿಗೆ ಏನಾಗಿರುತ್ತೆ ಅಂದ್ರೆ ಕೆಲವು ಟೈಮ್ ಮೊಸರು ತಿಂದಾಗ ಸ್ವಲ್ಪ ಅಸ್ತಮ್ಯಾಟಿಕ್ ಅಟ್ಯಾಕ್ ಸ್ವಲ್ಪ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಕೆಲವೊಬ್ಬರಿಗೆ ವಾತಾವರಣ ತಂಪಾದ್ರೆ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ, ಕೆಲವೊಬ್ಬರಿಗೆ ಧೂಳಿಗೆ ಹೆಚ್ಚಾಗೋ ಚಾನ್ಸಸ್ ಇರುತ್ತೆ. ಸೊ ಆ ವ್ಯಕ್ತಿಗೆ ಯಾವ ಅಂಶದಿಂದ ಅವ್ರಿಗೆ ಹೆಚ್ಚಾಗುತ್ತೆ ಅದನ್ನ ಅವರೇ ಅರ್ಥ ಮಾಡಿಕೊಂಡು ಅದನ್ನ ಅವಾಯ್ಡ್ ಮಾಡಿದ್ರೆ ಸಿಂಪ್ಟಮ್ಸ್ ಸ್ವಲ್ಪ ಕಂಟ್ರೋಲಲ್ಲಿ ಇರುತ್ತೆ. ಹಲೋ ಹಲೋ ಹಲೋ, ಎಸ್ ಟಿ ಎಂ ಆರೋಗ್ಯ ಸಂವಾದ. ಹಲೋ ಹಲೋ, ನೀವು ರೇಡಿಯೋ ಸೆಟ್ ಅನ್ನ ದೂರಿಟ್ರೆ ನೀವು ಪ್ರಶ್ನೆ ಕೇಳಲಿಕ್ಕೆ ಆಗ್ತದೆ. ಹಲೋ ಮೇಡಮ್, ನಮಸ್ತೆ. ನಮಸ್ತೆ, ತಮ್ಮ ಹೆಸರು? ಶಿವಾನಂದ್ ಹಲಗತ್ತೆ ಅಂತ ಹೇಳಿ, ನರಗುಂದ. ಶಿವಾನಂದ್ ಅವರ ಕೇಳ್ರಿ ಪ್ರಶ್ನೆ. ಡಾಕ್ಟರ್ ನಮಸ್ಕಾರ. ನಮಸ್ತೆ ಶಿವಾನಂದ್ ಅವರು. ಸರ್, ಈಗ ಪ್ಯಾಸಿವ್ ಸ್ಮೋಕರ್ ಇರ್ತಾರಲ್ಲ, ಹೌದು ಸರ್, ಅಂದ್ರೆ ಪ್ಯಾಸಿವ್ ಸ್ಮೋಕಿಂಗ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಈಗ ಕೆಲವೊಬ್ಬರು ವ್ಯಕ್ತಿ ಏನಾದ್ರು ಧೂಮ್ರಪಾನ ಮಾಡಿದಾಗ ಅವ್ರ ಜೊತೆ ಇದ್ದಾಗ ಅವ್ರು ಬಿಡುವಂತ ಗಾಳಿ ಅಥವಾ ಸಿಗರೇಟ್ ಇಂದ ಬರುವಂತ ಗಾಳಿ ಅವ್ರ ಸೇವನೆ ಮಾಡಿದಾಗ ಅದನ್ನ ನಾವು ಪ್ಯಾಸಿವ್ ಸ್ಮೋಕರ್ಸ್ ಅಂತ ಕರಿತೀವಿ. ಸೊ ಯೂಶಲಿ ಧೂಮ್ರಪಾನ ಮಾಡೋ ವ್ಯಕ್ತಿಗೆ ಇರುವಷ್ಟು ರಿಸ್ಕ್ ಕೂಡ ಪ್ಯಾಸಿವ್ ಸ್ಮೋಕಿಂಗ್ ಮಾಡೋ ವ್ಯಕ್ತಿಗೂ ಕೂಡ ಇರುತ್ತೆ. ಇವರಲ್ಲೂ ಕೂಡ ಮುಂದೆ ದೀರ್ಘಕಾಲದಲ್ಲಿ ಏನಾದ್ರು ಸಿ ಓ ಪಿ ಡಿ ತೊಂದರೆ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸರ್, ಇದು ಪಬ್ಲಿಕ್ ಪ್ಲೇಸ್ ಅಲ್ಲೆಲ್ಲ ಇದನ್ನ ಬ್ಯಾನ್ ಮಾಡಿದ್ದಾರೆ, ಬಟ್ ಇಂಪ್ಲಿಕೇಶನ್ ಆಗ್ತಾ ಇಲ್ಲ ಸರ್. ಶಿವಾನಂದ ಅವರ, ನಿಮ್ಮ ಕನ್ಸರ್ನ್, ನಿಮ್ಮ ಕಳಕಳಿ ಬಹಳ ಒಳ್ಳೆಯದು. ನಾವು ಮುಂದಿನ ಪ್ರಶ್ನೆಗೆ ಹೋಗ್ತೀವಿ. ಈಗ ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ ಹಲೋ, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತೀರಿ? ತಮ್ಮ ಹೆಸರು? ಪ್ರಕಾಶ್ ಬೆಂಕಿ ಅಂತ ಹೇಳ್ರಿ. ಪ್ರಕಾಶ್ ಅವರ ಪ್ರಶ್ನೆ ಕೇಳ್ರಿ. ಪ್ರಕಾಶ್ ಅವರ ನಮಸ್ತೆ ಹೇಳಿ. ನಮಸ್ತೆ ಸರ್. ನಮಸ್ತೆ ಪ್ರಕಾಶ್ ಅವರು, ಹೇಳ್ರಿ. ಆತ್ಮೀಯ ಕೇಳುಗರಲ್ಲಿ ವಿನಂತಿ, ಮೊದಲಿಗೆ ನೀವು ಏನು ಪ್ರಶ್ನೆ ಕೇಳಬೇಕು ಅನ್ನೋದನ್ನ ವಿಚಾರ ಮಾಡಿ ಇಟ್ಕೊಂಡಿರಿ. ಅಂದ್ರೆ ಕರೆ ಸಿಕ್ಕಾಗ ನೀವು ಕೇಳಲಿಕ್ಕೆ ಸರಳ ಆಗ್ತದೆ ನಿಮಗೆ. ಹಲೋ ಹಲೋ, ಎಸ್ ಟಿ ಎಂ ಆರೋಗ್ಯ ಸಂವಾದ. ಮಂಜುನಾಥ್ ಅವರ ಕೇಳ್ರಿ ಪ್ರಶ್ನೆ. ಹಲೋ ಹಲೋ, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತೀರಿ? ರಾಯಬಾಗ್ ತಾಲೂಕು ಕೋಳಿಗುಡ್ಸಿಂದ್ರೆ ಮಹಾರುದ್ರಪ್ಪನವ್ರಿಗೆ ಟೆಸ್ಟ್ರಿ ಮೇಡಮ್. ಮಹಾರುದ್ರಪ್ಪನವ್ರ ಕೇಳ್ರಿ, ಡಾಕ್ಟರ್ ಉತ್ತರ ಹೇಳ್ತಾರೆ. ಮೇಡಮ್ ಸರ್, ನನಗೆ ಏನಾಗ್ತದೆ, ಎಸಿಡಿಟಿ ಪ್ರಾಬ್ಲಮ್ ಇದೆ ರೀ ಸರ್. ಹಾಂ ಸರ್. ಚಾ ಕುಡಿತೀನಿ, ಮತ್ತೆ ಏನು ಅದರ್ ಹ್ಯಾಬಿಟ್ಸ್ ಏನು ಇಲ್ಲ. ಹಾಂ ಸರ್. ಅದು ಎಸಿಡಿಟಿಗೆ ಮತ್ತೆ ಅಸ್ತಮಾಕ ಏನ್ ಸಂಬಂಧ ಐತೆ? ನನಗೆ ಅಸ್ತಮಾ ಅದಂತದಂತದ್ದು ಏನಿಲ್ಲ. ಪ್ಲಾಸ್ಟಿಕ್ ಶೂಟ್ರೆ ನಮ್ಮ ಮನ್ಯಾಗ ಒಂದ್ ಸ್ವಲ್ಪ ನೀರ್ ಕಾಸಿ ಪ್ಲಾಸ್ಟಿಕ್ ಆದ್ರೆ ಚುರಿ ಹಾಕ್ತಿರ್ತಾರೆ ಹೊರಗಡೆ ರೀ. ಹಾಂ ಸರ್. ಅವಾಗ ಒಂದ್ ಸ್ವಲ್ಪ ಅದು ಸಮಸ್ಯೆ ಆದಂಗ ಅನ್ಸತಿ. ಆದ್ರೆ ಅಸ್ತಮಾ ಅದು ಏನು ಇಲ್ರಿ. ಎಸಿಡಿಟಿ ಆಗ್ತದೆ, ಈರೆಗ್ಯುಲಾರಿಟಿ ಆಪ್ ಮೀಲ್ಸ್ ಅಂದ್ರೆ ಟೈಮ್ಸ್ ಊಟ ಆಗಂಗಿಲ್ಲ. ನಾ ಬ್ಲೈಂಡ್ ಪರ್ಸನ್. ಓಕೆ ಸರ್. ಸರ್, ಅಂದ್ರೆ ನೀವು ಈಗ ನಿಮ್ಮ ವಾತಾವರಣದಾಗ ಸ್ವಲ್ಪ ಧೂಳು ಅಥವಾ ಈ ತರ ಹೊಗೆ ಪ್ರದೇಶಗಳಿತ್ತಂದ್ರೆ ನೀವು ಅದನ್ನ ಆದಷ್ಟು ಸ್ವಲ್ಪ, ಹಾಂ ಸರ್, ಆದ್ರೆ ಆ ತರ ಧೂಳು ಪ್ರದೇಶದಲ್ಲಿದ್ದಾಗ ನೀವು ಆದಷ್ಟು ಸ್ವಲ್ಪ ಅದನ್ನ ಅವಾಯ್ಡ್ ಮಾಡ್ಬೇಕಿರುತ್ತೆ. ಯೂಶಲಿ ಹೆಂಗಿರುತ್ತಪ್ಪ ಅಂದ್ರೆ ಅಸ್ತಮ ಮತ್ತೆ ಅಸಿಡಿಟಿ ಎರಡು ಕೂಡ ಸ್ವಲ್ಪ ಜೊತೆಗೆ ಇರುತ್ತೆ. ಅಂದ್ರೆ ಅಸಿಡಿಟಿ ಕಂಟ್ರೋಲ್ ಅಲ್ಲಿ ಇದ್ದಾಗ ಕೆಲವು ಟೈಮ್ ಅಸ್ತಮ ಕಂಟ್ರೋಲ್ ಅಲ್ಲಿ ಬರುತ್ತೆ, ಅಥವಾ ಅಸಿಡಿಟಿ ಕಂಟ್ರೋಲ್ ಇಲ್ದಾಗ ಕೆಲವು ಟೈಮ್ ಅಸ್ತಮ ಹೆಚ್ಚಾಗೋ ಚಾನ್ಸಸ್ ಇರುತ್ತೆ. ನೀವು ಅದಕ್ಕೆ ಡಯಟ್ ಎಲ್ಲ ಲೈಫ್ ಸ್ಟೈಲ್ ಎಲ್ಲ ಮಾಡಿಫಿಕೇಶನ್ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಟೈಮ್ ಟೈಮ್ ಊಟ ಸೇವನೆ ಮಾಡ್ಬೇಕಿರುತ್ತೆ, ಮಿತಿಯಾಗಿ ಆಹಾರ ಸೇವನೆ ಮಾಡ್ಬೇಕಿರುತ್ತೆ, ಕರ್ದಿದ್ದು ಮಸಾಲೆ ಈ ತರ ಕೂಡ ಸ್ವಲ್ಪ ಅವಾಯ್ಡ್ ಮಾಡ್ಬೇಕಿರುತ್ತೆ. ಸೊ ಇದು ಬಿಟ್ಟು ಮತ್ತೆ ನಿಮಗೆ ಏನಾರ ಧೂಳಿಂದ ಅಥವಾ ಹೊಗೆಯಿಂದ ಏನಾರ ತೊಂದರೆ ಉಂಟಾಗ್ತಿದ್ರೆ ಅದನ್ನ ನೀವು ಒಂದ್ ಟೈಮ್ ಹಾಸ್ಪಿಟಲ್ಗೆ ಭೇಟಿಯಾಗಿ ಬಂದು ತೋರಿಸ್ಕೋಬೇಕಾಗತ್ತೆ. ಹಾಂ ಸರ್. ಅದಕ್ಕೆ ಒಂದ್ ಸ್ವಲ್ಪ ಅದು ಏನ್ರಿ ಹಿಂಗ ಮತ್ತೆ ಬರಬಾರ್ದಂಗ ವ್ಯವಸ್ಥೆ ಮಾಡ್ಕೊಳ್ಳೋದು ವ್ಯವಸ್ಥೆ ಕೇಳ್ಬೇಕು. ಅದ ಸರ್, ನೀವು ಅದನ್ನ ಧೂಳು ಇರೋ ಪ್ರದೇಶದಿಂದ ಸ್ವಲ್ಪ ಅವಾಯ್ಡ್ ಮಾಡ್ಬೇಕಿರುತ್ತೆ. ಆ ತರ ಏನಾರ ಅನಿವಾರ್ಯ ಇತ್ತಂದ್ರೆ ನೀವು ಮಾಸ್ಕ್ ಧರಿಸಿ ಕೆಲಸ ಮಾಡ್ಬೇಕಾಗುತ್ತೆ. ದಸರಾ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಸರ್, ಈಗ ಹಳ್ಳಿ ಪ್ರದೇಶದೊಳಗ ಶಹರ ಪ್ರದೇಶದೊಳಗೂ ಕೂಡ ಅಡಿಗೆ ಮಾಡ್ಲಿಕ್ಕೆ ಗ್ಯಾಸ್ ಸ್ಟವ್ ಬಳಸಿದ್ರೆ ನೀರೊಲಿ ಹಾಕೋದಕ್ಕೆ ಹೊರಗುರಿ ಹಚ್ಚಿ ಕಟ್ಗೆ ಜೊತೆ ಹಿಂಗ ಹಾಳಿ ಪ್ಲಾಸ್ಟಿಕ್ ಹಾಳಿ ಇವನ್ನೆಲ್ಲ ಸುಟ್ಟು ನೀರು ಕಾಯಿಸ್ತಾರೆ. ಈ ಬಗ್ಗೆ ಏನಂತೀರಿ? ಆ ಹೊಗೆ ಹೆಣ್ಮಕ್ಳ ಇದನ್ನೆಲ್ಲ ಮಾಡೋದ್ರಿಂದ ಬಹಳಷ್ಟು ಹಾನಿಕರ ಅವ್ರಿಗೆ ಆಗ್ತಿರ್ತದೆ, ಏನಂತೀರಿ ಈ ಬಗ್ಗೆ? ನೀವು ಹೇಳ್ದಂಗೆ ಮೇಡಮ್, ಅಡುಗೆ ಏನಿಲ್ಲಾಗೆ ಸ್ವಲ್ಪ ಕಟ್ಟಿಗೆ ಅಥವಾ ಪ್ಲಾಸ್ಟಿಕ್ಕು ಈ ಥರ ಬರ್ನ್ ಮಾಡಿ ಅಥವಾ ಅದರಿಂದ ಸುಟ್ಟು ಈ ಥರ ಹೊಗೆ ಬರ್ತಿದ್ರೆ ಆದಷ್ಟು ಅದನ್ನು ಅವಾಯ್ಡ್ ಮಾಡಲೇಬೇಕಾಗತ್ತೆ ಮೇಡಮ್. ಯಾಕಂದರೆ ಇದು ಪ್ರಮುಖವಾಗಿ ಈ ಕಾಯಿಲೆಗೆ ಬರೋದಕ್ಕೆ ಇದೊಂದು ಕಾರಣ, ಬಯೋಮಾಸ್ ಎಕ್ಸ್ಪೋಜರ್ ಅಂತೀವಿ. ಸೊ ಈ ಥರ ಪ್ರದೇಶದಲ್ಲಿದ್ದಾಗ ಸ್ವಲ್ಪ ಆ ಥರ ಧೂಳು ಇವನ್ನೆಲ್ಲ ಅವಾಯ್ಡ್ ಮಾಡಬೇಕಾಗತ್ತೆ ರೀ ಮೇಡಮ್. ಹಲೋ ಹಲೋ ಡಾಕ್ಟರ್. ಹಾಂ ನಮಸ್ತೆ ಸರ್. ಹಲೋ ನಮಸ್ಕಾರ ಮೇಡಮ್ ರೀ. ನಮಸ್ತೆ, ತಮ್ಮ ಹೆಸರು? ನಾನು ಬೆಳಗಾವಿ ಜಿಲ್ಲೆ ನಿಪ್ಪಾಣಿಯಿಂದ ಶಿವಾನಂದ ವಶರಾಜ್ ಅಂತ ಮಾತಾಡ್ತಾ ಇದ್ದೇನೆ. ಶಿವಾನಂದ್ ಕೇಳ್ರಿ ಪ್ರಶ್ನೆ. ಈಗ ರೀ ನಮ್ಮ ಊರು, ನಾವು ಇರೋದು ನಿಪ್ಪಾಣಿಯಲ್ಲಿ, ನಮ್ಮ ಊರಿನಲ್ಲಿ ತಂಬಾಕು ಉತ್ಪಾದನೆ ಹೆಚ್ಚಿದೆ. ಅದಕ್ಕೆ ಮಹಿಳೆಯರು ತಂಬಾಕು ವಕಾರಿ ಇದೆ ಅಂದ್ರೆ ಏನ್ ತಂಬಾಕು ಬಿಸುವುದು ಅಥವಾ ಕುಟ್ಟುವುದು ಇಂಥದ್ದೆಲ್ಲ ಕೆಲಸ ಇಲ್ಲಿ ನಮ್ಮ ವಕಾರದಲ್ಲಿ ಮಾಡ್ತಾರೆ. ಅಂತ ಮಹಿಳೆಯರಿಗೆ ಇದರಿಂದ ಏನಾದ್ರೂ ಅನಾಹುತ ಆಗಬಹುದೇನ್ರಿ ಮುಂದೆ? ಅದ ಏನಾದ್ರು ಶ್ವಾಸಕೋಶದಲ್ಲಿ ಪ್ರಾಬ್ಲಮ್ ಆಗ್ಬಹುದು ಅಥವಾ ಅವ್ರಿಗೆ ಏನಾದ್ರೂ ಹಿಂಗ ಆಗ್ತಿತ್ತಲ್ಲ, ಯಾಕಂದ್ರೆ ತಂಬಾಕು ಸ್ಟೂಸ್ ಇರ್ತಿತ್ತಲ್ಲ ಸಣ್ಣ ಸಣ್ಣ, ಈ ತರ ತಂಬಾಕು ಧೂಳು ಅಥವಾ ಪ್ರದೇಶದಲ್ಲಿ ಕೆಲಸ ಮಾಡ್ತಿದಾರೆ ಅಂದ್ರೆ ಅದನ್ನ ಅವ್ರು ಆದಷ್ಟು ಅವಾಯ್ಡ್ ಮಾಡ್ಬೇಕಾಗತ್ತೆ. ಅಥವಾ ಅನಿವಾರ್ಯ ಇತ್ತಂದ್ರೆ ಕೆಲವು ಟೈಮ್ ಮಾಸ್ಕ್ ಧರಿಸಿ ಅಥವಾ ಪ್ರೊಟೆಕ್ಷನ್ ಮೆಷರ್ಸ್ ಅಂತೀವಿ, ಮಾಸ್ಕ್ ಅನ್ನ ಯೂಸ್ ಮಾಡ್ಬೇಕಿರತ್ತೆ. ಸೊ ಆ ತರ ವಾತಾವರಣದಿಂದ ಅವಾಯ್ಡ್ ಮಾಡೋದು ಬೆಟರ್ ಸರ್. ಹಲೋ ಹಲೋ, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತೀರಿ? ನಾವು ಹುಬ್ಳಿ ತಾಲೂಕು ಗೋಕುಲದಿಂದ ಮಾತಾಡೋದ್ರಿ, ವಿರೂಪಾಕ್ಷ ಅಂತ ಹೇಳಿ. ಪ್ರಶ್ನೆ ಕೇಳ್ರಿ ವಿರೂಪಾಕ್ಷ ಅವ್ರ. ಡಾಕ್ಟರ್ ನಮಸ್ಕಾರ. ನಮಸ್ತೆ ವಿರೂಪಾಕ್ಷ ಅವ್ರ, ಹೇಳ್ರಿ. ಸರ್, ಈಗ ಈ ಸತತ ಈ ಮಳೆ ಮತ್ತು ಕೋಲ್ಡ್ ಕ್ಲೈಮೇಟ್ ನಿಂದ ಹಾ ಸರ್, ಕೆಮ್ಮು ರಾತ್ರಿ ಮಲಗುವ ವೇಳೆಯಲ್ಲಿ ಮತ್ತು ಅರ್ಲಿ ಮಾರ್ನಿಂಗ್ ಜಾಸ್ತಿ ಇರ್ತದೆ. ಉಳಿದ ದಿವಸದಲ್ಲಿ ಒಣ ಕೆಮ್ಮು ಇರ್ತದೆ, ಅಂದ್ರೆ ಕಫಾದೇನು ಬರಲ್ಲ. ಬಟ್ ಈಗ ನೀವು ಇದೀಗ ಹೇಳಿದಂತೆ ಅದು ಯಾರು ಸ್ಮೋಕರ್ ಜೊತೆಗೆ ನಾವು ಇರೋದ್ರಿಂದ ಪ್ಯಾಸಿವ್ ಸ್ಮೋಕ್ ಅಂತ ಹೇಳಿದ್ರಿ, ಹೌದು. ಅದಕ್ಕೆ ಅದು ಅವ್ರಿಗೆ ಎಷ್ಟು ಇಫೆಕ್ಟ್ ಆಗ್ತದೆ ಅಷ್ಟು ನಮಗೂ ಇಫೆಕ್ಟ್ ಆಗ್ತದೆ ಸರ್. ಹೌದು ಸರ್, ಅಂದ್ರೆ ಪ್ಯಾಸಿವ್ ಸ್ಮೋಕರ್ಸ್ ಅಲ್ಲೂ ಅದ ಅಷ್ಟೇ ರಿಸ್ಕ್ ಕೂಡ ಇರುತ್ತೆ ಸಿಒಪಿಡಿ ಕಾಯಿಲೆ ಬರ್ಲಿಕ್ಕೆ, ಅದು ಅವರಿಷ್ಟು ರಿಸ್ಕ್ ಇರುತ್ತೆ. ಅಷ್ಟೇ ರಿಸ್ಕ್ ನಮ್ಗೆ ಇರುತ್ತೆ. ಹೌದು ಸರ್. ಓಕೆ, ಆಮೇಲೆ ಇದು ನೀವು ಅಲರ್ಜಿಕ್ ಅಂತಂದ್ರಲ್ಲ, ಈಗ ಚಳಿಗಾಲದಲ್ಲಿ ಮತ್ತು ಮಳೆಗಾಲದಲ್ಲಿ ಅಥವಾ ಮಳೆಯಲ್ಲಿ ನಾವು ನೆನೆದ್ರೆ ಸರ್ ರಾತ್ರಿ ಮತ್ತು ಅರ್ಲಿ ಮಾರ್ನಿಂಗ್ ಟೈಮ್ದಲ್ಲಿ ಕೆಮ್ಮು ಕಂಟಿನ್ಯೂಸ್ ಆಗ್ತದೆ, ಇದಕ್ಕೆ ಏನು ಅಂದ್ರೆ ಯೂಶಲಿ ಏನಾಗುತ್ತೆ ಸರ್, ಈಗ ಅಲರ್ಜಿ ತೊಂದರೆ ಇದ್ದವ್ರಿಗೆ ಅಥವಾ ಅಸ್ತಮಾ ತೊಂದರೆ ಇದ್ದ ವ್ಯಕ್ತಿ ಏನಾರ ಸ್ಮೋಕ್ ಮಾಡಿದ್ರೆ ಅಥವಾ ಪ್ಯಾಸಿವ್ ಸ್ಮೋಕ್ ಮಾಡಿದ್ರೆ ಅವರಲ್ಲಿ ಎರಡೂ ಕಾಯಿಲೆ ಕೂಡ ಬರೋ ಚಾನ್ಸಸ್ ಇರುತ್ತೆ. ಅಸ್ತಮಾ ಬರೋದು ಜೊತೆಗೆ ಮತ್ತೆ ಸಿಒಪಿಡಿ ಎರಡೂ ಕಾಯಿಲೆ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ತರ ಅಲರ್ಜಿ ತೊಂದರೆ ಇದ್ದವರು ಎಸ್ಪೆಷಲಿ ಅವ್ರಿಗೆ ಏನು ಟ್ರಿಗರ್ ಆಗ್ತಿರುತ್ತೆ ಅಂದ್ರೆ ಅವ್ರಿಗೆ ಯಾವ್ದ್ರಿಂದ ತೊಂದರೆ ಹೆಚ್ಚಾಗ್ತಿರುತ್ತೆ ಅದನ್ನ ಅವ್ರು ಅವಾಯ್ಡ್ ಮಾಡ್ಬೇಕಿರುತ್ತೆ, ಮತ್ತೆ ಸ್ಮೋಕಿಂಗ್ ಅನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ಬೇಕಾಗತ್ತೆ ಸರ್. ನಾವು ಸ್ಮೋಕಿಂಗ್ ಮಾಡಲ್ಲ, ಅದನ್ನ ಹೇಳಿದ್ರೆ ಮಳೆಯಲ್ಲಿ ನಾವು ನೆನೆದ್ರೆ ಇದು ಆದ್ರೆ ಎಸ್ಪೆಷಲಿ ಉಳಿದ ಟೈಮ್ನಲ್ಲಿ ಏನಿರಲ್ಲ ಕೆಮ್ಮು. ಓಕೆ ಸರ್. ರಾತ್ರಿ ಮಲಗು ಟೈಮ್ನಲ್ಲಿ ಮತ್ತೆ ಅರ್ಲಿ ಮಾರ್ನಿಂಗ್ ಓಕೆ ಸ್ವಲ್ಪ ಕೆಮ್ಮು ಜಾಸ್ತಿ ಇರ್ತದೆ. ಸೊ ನಿಮಗೆ ಅಷ್ಟು ಅಂದ್ರೆ ತುಂಬಾ ಸಿವಿಯರ್ ಆಗಿ ತೊಂದರೆ ಇತ್ತಂದ್ರೆ ಅದು ಒಂದ್ ಟೈಮ್ ವೈದ್ಯರನ್ನ ಭೇಟಿಯಾಗಿ ನೀವು ಅದನ್ನ ಪರೀಕ್ಷೆ ಮಾಡಿಸ್ಕೋಬೇಕಾಗುತ್ತೆ. ನಿಮ್ಮಲ್ಲಿ ಬಂದು ತೋರಿಸಿದ್ವಿ, ಅವರು ಕವಿತಾ ಮೇಡಮ್ ನೋಡಿದ್ರು ಲಂಗ್ಸ್ ಆರ್ ಕ್ಲಿಯರ್ ನೋ ಪ್ರಾಬ್ಲಮ್ ಅಂತಂದ್ರೆ ಅವರು. ಓಕೆ, ಅದು ಬಿಟ್ರೆ ಮತ್ತೆ ಬೇರೆ ಏನಾರ ತೊಂದರೆ ಇದೆ ನೋಡ್ಬೇಕಿರುತ್ತೆ ಸರ್, ಹಾರ್ಟಿನ ತೊಂದರೆ ಇದನ್ನ ಅಥವಾ ಅಸಿಡಿಟಿ ತೊಂದರೆ ಇರುತ್ತೆ ಅಥವಾ ಕೆಲವು ಟೈಮ್ ಮೆಡಿಕೇಶನ್ಸ್ ಇಂದನೂ ಕೂಡ ಒಣಕೆ ಬರೋ ಚಾನ್ಸಸ್ ಇರುತ್ತೆ, ಅದನ್ನೆಲ್ಲ ನೋಡ್ಬೇಕಿರುತ್ತೆ ಸರ್. ಹಲೋ ಹಲೋ, ನೀವು ರೇಡಿಯೋ ಬಾಜುಕ್ಕ ಇದ್ದಿದ್ದಕ್ಕ ನಿಮ್ಗೆ ಕನ್ಫ್ಯೂಷನ್ ಆಗಕತ್ತದ, ರೇಡಿಯೋದಿಂದ ದೂರ ಬರ್ರಿ. ಹಲೋ, ಹಾ ಕೇಳ್ರಿ ಪ್ರಶ್ನೆ. ನಾವು ಹೆಚ್ಚು ಕೆಲಸ ಮಾಡಿದ್ರೆ ಎದಿ ನೋವು ಬರ್ತದ್ರಿ, ಉಸಿರಾಟ ಒಂದೀತ್ ತ್ರಾಸ ಆದಂಗತ್ರಿ, ಅದಕ್ಕೆ ಏನ್? ತಮ್ಮ ಹೆಸರು ಹೇಳ್ರಿ ಮೊದ್ಲು, ಯಾವರಿಂದ ಫೋನ್ ಮಾಡಾಕ್ತೀರಿ ಹೇಳ್ರಿ. ಮಹಾಬಲೇಶ್ವರ್ ಮುಂದಿಟ್ಟಿರಿ. ಕೇಳ್ರಿ ಪ್ರಶ್ನೆ, ಕೇಳಿದ್ರಲ್ಲ ಡಾಕ್ಟರ್ ಉತ್ತರ ಹೇಳ್ತಾರೆ. ಸರ್, ನಿಮಗೆ ಹೆಚ್ಚು ಕೆಲಸ ಮಾಡಿದಾಗ ನಿಮಗೆ ಸ್ವಲ್ಪ ಆಯಾಸ ಅಥವಾ ದಮ್ ಬರ್ತದ ಅಂತಂದ್ರೆ ಅಂದ್ರೆ ಲಂಗ್ಸ್ ಕೂಡ ಅಂದ್ರೆ ಶ್ವಾಸಕೋಶ ಕೂಡ ತೊಂದರೆ ಇರಬಹುದು, ಮತ್ತೆ ಕೆಲವು ಟೈಮ್ ಕೆಲವು ಹಾರ್ಟ್ ಸಮಸ್ಯೆ ಕೂಡ ಇರುತ್ತೆ. ಬರೀ ಇವೆರಡ ತೊಂದರೆಯಿಂದ ಸ್ವಲ್ಪ ಈ ಕಾಯಿಲೆ ಅಂತ ಹೇಳೋದು ಕಷ್ಟ. ಸೊ ತುಂಬಾ ತೀವ್ರ ಕಾಯಿಲೆ ಇತ್ತಂದ್ರೆ ಒಂದ್ ಟೈಮ್ ವೈದ್ಯರನ್ನ ಭೇಟಿ ಆಗ್ಬೇಕಾಗತ್ತೆ. ಅಂದ್ರೆ ಇದು ಹಾರ್ಟ್ ತೊಂದರೆ ಅಥವಾ ಲಂಗ್ಸ್ ತೊಂದರೆ ಎರಡು ಇದ್ರೂ ಕೂಡ ಈ ತರ ಸಮಸ್ಯೆ ಉಂಟಾಗತ್ತೆ ಸರ್, ಅದನ್ನ ನೋಡ್ಬೇಕಾಗತ್ತೆ ಯಾವ್ದ್ರಿಂದ ಈ ತೊಂದರೆ ಬರ್ತದ ಅಂತೇಳಿ. ಹಲೋ, ಎಸ್ ಟಿ ಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ಬಸವರಾಜ್ ಅವರ ಪ್ರಶ್ನೆ ಕೇಳ್ರಿ. ಈಗ ಮೊದಲಕ್ಕೆ ಒಬ್ರು ಕೇಳಿದ್ರಲ್ರಿ, ಈಗ ನಮ್ಗೆ ಅಸಿಡಿಟಿ ಬಗ್ಗೆ. ಹಾ ಬಸವರಾಜ್ ಅವ್ರ ಹೇಳ್ರಿ. ಅಸಿಡಿಟಿ, ಹಾ ಅಸಿಡಿಟಿ ಅಂದ್ರಿ ನೀವು? ಅದ ಹುಳಿ ತಿಂದ್ರೆ ನಮ್ಗೆ ಜಾಸ್ತಿ ಇದಾಗತ್ತೆ. ಹಾ ಸರ್, ಹಾ ಬಸವರಾಜ್, ನಿಮ್ಗೆ ಅಸಿಡಿಟಿ ಇತ್ತಂದ್ರೆ ನೀವು ಹೆಚ್ಚು ಕಡಿಮೆ ಆಹಾರದ ಪದ್ಧತಿ ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗತ್ತೆ. ಟೈಮ್ ಟೈಮ್ ಕರೆಕ್ಟಾಗಿ ಊಟ ಮಾಡಬೇಕಾಗಿರುತ್ತೆ, ಮಿತಿಯಾಗಿ ಊಟ ಮಾಡಬೇಕಿರುತ್ತೆ, ಕರ ತಿಂಡಿ ಸ್ವಲ್ಪ ಅವಾಯ್ಡ್ ಮಾಡಬೇಕಿರುತ್ತೆ, ಸ್ಪೈಸಿ ಫುಡ್ ಸ್ವಲ್ಪ ಅವಾಯ್ಡ್ ಮಾಡಬೇಕಿರುತ್ತೆ. ಟೈಮ್ ಟು ಟೈಮ್ ಊಟ ಮಾಡ್ತೇವೆ ಸರ್. ಅದು ಹುಳಿ ತಿಂದ್ರೆ ನಮಗೆ ಆಗೋದು. ಸೊ ಆ ಥರ ಇದ್ದಾಗ ನೀವು ಅದು ಹುಳಿ ಪದಾರ್ಥ ಸೇವನೆಯನ್ನು ಅವಾಯ್ಡ್ ಮಾಡಬೇಕಾಗತ್ತೆ ಸರ್. ಹೌದ್ರಿ, ಅಂದ್ರೆ ಮೊಸರು ಹಿಂಗೆ ಇಡ್ಲಿ ಅದು ಹಾಕಿರ್ತಾರಲ್ರಿ, ದೋಸೆ ಅದ. ಹಾ ಸರ್, ಅಂದ್ರೆ ನಿಮ್ಗೆ ಯಾವ ಪದಾರ್ಥದಿಂದ ನಿಮಗೆ ಅದು ಆಗ ಬರಂಗಿಲ್ಲೋ ಅದನ್ನ ನೀವು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಇದು ಕೊನೆ ಪ್ರಶ್ನೆ, ಚುಟುಕಾಗಿ ಪ್ರಶ್ನೆ ಕೇಳಬೇಕು. ಹಲೋ, ಹಾ ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತೀರಿ? ಕರೆಯಲ್ಲಿ ತೊಂದರೆ ಇತ್ತು. ಇನ್ನು ನಮ್ಮ ಎಲ್ಲ ಕೇಳುಗರು ಪ್ರಶ್ನೆಗಳನ್ನು ಕೇಳಿದ್ರು, ಆ ಪ್ರಶ್ನೆಗಳಿಗೆ ಡಾಕ್ಟರ್ ಸಂದೇಶ್ ಎಸ್ ಅವರು ಸಮರ್ಪಕವಾಗಿ ಉತ್ತರವನ್ನು ಕೊಟ್ಟರು. ಇವತ್ತಿನ ವಿಷಯ ಆಗಿತ್ತು ದೀರ್ಘಕಾಲದ ಶ್ವಾಸಕೋಶದ ಸಮಸ್ಯೆಗಳು ಅನ್ನೋದು. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟವರು ಡಾಕ್ಟರ್ ಸಂದೇಶ್ ಎಸ್. ಇವರು ಮಂಗಳವಾರ, ಗುರುವಾರ ಮತ್ತು ಶನಿವಾರ ಎಸ್ ಟಿ ಎಂ ಆಸ್ಪತ್ರೆಯಲ್ಲಿ ಲಭ್ಯರಿರ್ತಾರೆ. ದೂರವಾಣಿ ಸಂಖ್ಯೆ 24778896 ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆ 08362474777 ಹಾಗೂ 23210000 ಮತ್ತು 7187000 ಹಾಗೂ ಈ ವಾರಕ್ಕೆ ಬಹುಮಾನಕ್ಕೆ ಇರುವಂತಹ ಪ್ರಶ್ನೆ, ಸಿಒಪಿಡಿ ರೋಗವನ್ನು ಹೇಗೆ ಪತ್ತೆ ಹಚ್ಚುತ್ತಾರೆ? ಪ್ರಶ್ನೆ ಇನ್ನೊಮ್ಮೆ, ಸಿಒಪಿಡಿ ರೋಗವನ್ನು ಹೇಗೆ ಪತ್ತೆ ಹಚ್ಚುತ್ತಾರೆ? ಉತ್ತರವನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಕಳಿಸ್ಬೇಕು. ಸಂಪೂರ್ಣ ವಿಳಾಸ ಇರಬೇಕು. ವಿಳಾಸ: ಪ್ರಾಂಶುಪಾಲರು ಎಸ್ಟಿಎಂ ವೈದ್ಯಕೀಯ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ. ಪಿನ್ ಕ್ರಮಾಂಕ 580009. ಕಾರ್ಯಕ್ರಮದ ನಂತರ 10 ದಿನದ ಒಳಗೆ ತಲುಪುವಂತಹ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗ್ತದೆ. ವಿಳಾಸ ಇನ್ನೊಮ್ಮೆ: ಪ್ರಾಂಶುಪಾಲರು ಎಸ್ಟಿಎಂ ವೈದ್ಯಕೀಯ ಕಾಲೇಜು, ಮಂಜುಶ್ರೀನಗರ, ಸತ್ತೂರು. ಇನ್ನು ದಿನ